ಸಿಗದೋನೆ ಬೆಟ್ಟದ ಪುರದೋನೆ ಬಿಟ್ಟರೆ ಸಿಗದೋನೆ ಬೆಟ್ಟದ ಪುರದೋನೆ ಅಂಬಾಲು ಕರೆದಾನೆ ಅಂಬಾಲ ಮೇಲ ಮೇಲೆ ನಂಬಿ ಬಂದೆ ನಿನ್ನ ಗೆಳೆಯಾನೆ ಅಂಗಿ ಹಿಂಗೆ ಓಡಬೇಡ ನನ್ನ ಬಿಟ್ಟು ಜಾರಬೇಡ ಬೀರಾ ಬೀರಾ ಸಿಕ್ಕರೆ ಬಿಡದೋಳಿ ಅಕ್ಕದೆ ಮಾತೋಳಿ ಪಕ್ಕದ ಮನೆಯೊಳ್ಳಿ ಕಕ್ಕಂದ ವಾರೊಳ್ಳಿ ಕಾದ್ಯಾರ ಕಂಡ ನನ್ನ ಮ್ಯಾಲೆ ನನ್ನ ಕಾಡ ಬ್ಯಾರ ಗಂಡು ದಿನ ಆಗ ಬ್ಯಾರ ಕಳ್ಳಿ ಮಲ್ಲಿ ಹೇ ಕಳ್ಳಿ ಒಮ್ಮಲ್ಲಿ